ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಚಂದ್ರಮ್ಮ ಎಚ್ಎಸ್. ಓ ಶಂಕರಣ್ಣ, ಏನಪ್ಪ ಹಬ್ಬಗೆ ಬೆಲ್ಲ ಜೋರ ಮಾಡ್ಬಿಟ್ಟು ಮತ್ತೆ ಆ ಕಡೆ ಬರ್ಲೇ ಇಲ್ಲ, ಏನಿಲ್ಲ, ಯಾಕೆ ಸಿಕ್ಕಾಪಟ್ಟೆ ಜೋರ ಬಿಡ್ತಕಣಪ್ಪ ಹಬ್ಬ? ಯಾಕೆ ಅಂತ ಅಂದ್ರೆ ಏನು ಸಿಕ್ಕಾಪಟ್ಟೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಜೊತೆಗೆ ನನ್ಗೀಗ ಸ್ವಲ್ಪ ಹಲ್ನೋವು ಶುರು ಆಗ್ಬಿಟ್ಟೈತೆ. ಓ ತಿಂತಲ್ಲ ನೀನು? ಅಲ್ಲ, ಕಬ್ಬು ಅಪರೂಪಕ್ಕೆ ತಿನ್ಬಿಟ್ನ, ಹಂಗಾಗಿ ಸ್ವಲ್ಪ ಹಲ್ನೋವು ಬರ ಶುರು ಆಗ್ಬಿಡ್ತು. ಏ ಅದೇನಾಕಲ್ಲ, ಸಿದ್ರೆ ಇರ್ತಾವಲ್ಲ ಕಬ್ಬು, ನಾವು ಎಲ್ಲ ಸೈಡ್ಗೆ ಒಂದ್ ಚೂರ್ಸ್ ಹಾಕೊಂಡಿರ್ತಾವ, ಒಂದ್ ದಿವಸ ಎರಡು ದಿವಸ ಕ್ಲಿಯರ್ ಆಯ್ತದ ಬಿಡೋದು. ಅದು ನಂಗೆ ಹೊಸಡೆಲ್ಲ ಸ್ವಲ್ಪ ಉದ್ದಂಗ ಆಗ್ಬಿಟ್ಟೈತೆ. ನೀನ್ ಹೇಳಂಗೆಲ್ಲ ಅದು ಎಲ್ಲ ಸಿಬ್ರು ಚುಚ್ಕೊಂಡಿರ್ಬೇಕು ಅಂತ ಅನಿಸ್ತೈತೆ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ತಿನ್ನೋದಲ್ಲ ನೀನು, ಅಷ್ಟೇ ಅರ್ಜೆಂಟ್ ಏನಾಗಿತ್ತು? ಅಲ್ಲ ಅದು ಅರ್ಜೆಂಟ್ ಅನ್ನಕ್ಕಿಂತವ ಆ ಸಿಪ್ಪೆಯ ಅಗ್ದು ಅಗ್ದು ಅಗ್ದು ಅಗ್ದು ಅದು ರಸ ಭಾಗ ಚೆನ್ನಾಗಿತ್ತು ಬಿಡು. ಚೆನ್ನಾಗಿತ್ತಲ್ಲ ಅಂತ ಅನ್ಕೊಂಡು ಬಿರ್ಬಿರಿ ತಿನ್ಬಿಡೋಣ ಅಂತ ಹೋಗ್ಬಿಟ್ಟಿದ್ಯಾ. ನನ್ಗೆ ಈ ಕಬ್ಬು ಐತಲ್ಲ ಶಂಕರಣ, ಭಾರಿ ಇಷ್ಟ. ಅದು ಕಬ್ಬ ಕಡ್ಕೊಂಡ್ ತಿನ್ನೋದೇ ಇಷ್ಟ ನನಗೆ, ಜ್ಯೂಸ್ ಕುಡಿದಕ್ಕಿಂತಲೂ. ಈ ಕಡ್ಕೊಂಡ್ ತಿಂದ್ರೆ ನಾಲ್ಗೆ ಮೇಲೆಲ್ಲ ಒಂಥರ ಸಣ್ಣ ಸಣ್ಣ ಗುಳ್ಳೆ ಆಗ್ಬಿಡ್ತದೆ. ಅದು ಚುಸ್ತದಲ್ಲ, ಆ ಸಿಬ್ಬಿರ್ತದ ಚುಸ್ತದ ಏನ ಇದಾಗ್ಬಿಡ್ತದೆ, ಮತ್ತೊಂದ್ ಎರಡು ಊಟ ಮಾಡಕ್ಕಾಗಲ್ಲ, ಹಂಗಾಗ್ಬಿಡ್ತದೆ. ಅದಕ್ಕೆ ನಾನೀಗ ಎಲ್ಲವ ಇನ್ನೇನ್ ಮಾಡೋದು ಅಂತ ಅಂತ ಅನ್ಕೊಂಡು ಒಂದ್ ಎರಡ್ ಮೂರ್ ಜೊಲ್ಲೆ ತಗೊಂಡೋಗ್ಬಿಟ್ಟು ನೀಟಾಗಿ ಎಲ್ಲ ಕಿತ್ಕೊಂಡು ಹಾಲ್ ಬಿಡ್ಸ್ಕೊಂಬಂದು ಅದೇ ಎಲ್ಲಾರು ನಾಲ್ಕು ಜನ ಹಂಚ್ಕೊಂಡು ಕುಡಿಯೋದು ಅಂತ ಹೇಳಿ ಈ ತರ ಮಾಡ್ಕೊಂಡಿದ್ದೀನಿ ಈಗ. ಓ ಇಲ್ಲಿ ನೋಡಿಲಿ ಹಸಿರು ಸೀರೆ ಉಟ್ಕೊಂಡು ಯಾರೋ ಬತ್ತವ? ಓ ನಮ್ ಚಂದ್ರಕ್ಕ. ಓ ಹಬ್ಬಕ್ ಬಂದವಳು ಹೋದಂಗೆ ಕಾಣ್ತಿಲ್ಲ ಊರಿಗೆ, ಅಲ್ಲ ಹಸಿರು ಸೀರೆ ಉಟ್ಕೊಂಡ್ ಬತ್ತವಳ ಏನು ಅಂತ ವಿಶೇಷ ಅಂದ್ರೆ ಈಗೆಲ್ಲ ಹೊಂಟಿರ್ಬೇಕು ಅನ್ಸತ್ ಊರಿಗೆ ಚಂದ್ರಕ್ಕ. ಏ ಇಲ್ಲ ಕಣ್ರಣ, ಮುಗಿಸ್ಕೊಂಡೆ ಬತ್ತಾವ್ನಿ, ಎಲ್ಲ ಕಟ್ಟೆ ಮೇಲೆ ಕುಂತ್ಕೊಳವ, ಏನಾರ ಉಸಿ ಮಾತಾಡೋಣ. ಹಬ್ಬದೆಲ್ಲ ಆತಲ್ಲ, ಎಲ್ಲ ಏನೇನ್ ಮಾಡಿರಿ, ಎಳ್ಳು ಬೆಲ್ಲ ಕಬ್ಬು ಗಿಬ್ಬೆಲ್ಲ ತಿಂದ್ರ ಹೆಂಗೆ ಅಂತ. ಕಬ್ಬೆಲ್ಲ ತಿಂದ ಅದನ್ನೇ ಮಾತಾಡ್ತಿದ್ದಾಗ ಈಗ ಇನ್ನೊಂದ್ ತೊಂದ್ರೆ ಶುರು ಆಗ್ಬಿಟ್ಟಿದ್ ಕಣ ಶಂಕರಣ್ಣ. ಈ ಹೆಣ್ಮಕ್ಳು ಸಿಕ್ಕಿದ್ರೆ ಮೊದ್ಲಲ್ಲವ ಎಲ್ಲ ಎಳ್ಳು ಬೆಲ್ಲ ಕೊಡ್ಲೇ ಇಲ್ಲ ಅಂತ ಅಂತ ಅನ್ವೆ, ಈಗ ಕೇಳಕ್ಕೆ ಭಯ ಆಯ್ತದೆ. ಯಾಕೋ ವಾಟ್ಸಪ್ ಅಲ್ಲಿ ಕಳ್ಸಿದ್ ನೋಡ್ಕ ಅಂತಾರೆ, ಆಯ್ತಾ ಕಳ್ಸಿದ್ನಲ್ಲ ವಾಟ್ಸಪ್ ಅಲ್ಲಿ ಅಂತ ಅಂತ ಅಂತ ಅಂತ. ಈಗ ಹೋಗಿ ಇಸ್ಕೊಂಬರಕ್ಕೂ ಭಯ, ಕೊಡಕ್ ಬರ್ತಾರಲ್ಲ ಅದಕ್ಕೂ ಭಯ, ಈ ವಾಟ್ಸಪ್ ಸರಿ ಅಂತ ಅನಿಸ್ತೈತೆ. ಆಮೇಲೆ ಈ ಮೊದ್ಲೆಲ್ಲ ಪ್ಯಾಕೆಟ್ ಅಲ್ಲಿ ಇಷ್ಟಿಷ್ಟು ಕೊಡರು, ಈಗ ಹಂಗೇನಿಲ್ಲ, ಒಂದೊಂದು ಅಂಡೆ ಪಿಕ್ಚರ್ ತೆಗೆದ್ಬಿಡ್ತಾರೆ ತುಂಬಿರ್ತಾವು ಮಾತ್ರ. ಏನಾವ 4 kg 5 kg ಇರ್ತಾವೇನೋ, ಆ ಫೋಟೋ ಬಂದ್ರೆ ಲೆಕ್ಕ ಹಾಕಿದ್ರೆ ನಮ್ ಮನೇಲಿ ಒಂದ್ 2.5-3 ಟನ್ ಎಳ್ಳು ಬೆಲ್ಲ ಇರ್ಬೇಕಾಯ್ತು. ಈಗ ಅಂದ್ರೆ ಈಗ ಫೋಟೋದಲ್ಲ ನೋಡಿ ಖುಷಿ ಪಟ್ಕೊಳ್ಳಿ ಅಂತವ, ತಿನ್ನದ್ ಬೇಡ ಅದ ಹಾಕಲ್ಲ ಬಿಡಪ್ಪ, ನಮಗೆ ತಿಂದಂಗ ಹಾಕಲ್ಲ. ಏನ್ ಫೋಟೋ ಇದ್ರೆ ಅಲ್ಲೇ ಅಂಡಗಟ್ಲೆ ನೋಡ್ಕೊಂಡೆ ಇರೋದಲ್ಲ ಓಸಿಯ, ನಾನು ಚೆನ್ನಾಗ್ ಮಾಡಿನಿ ಸ್ವಲ್ಪ ತಿನ್ಕೊಳ್ಳಿ, ಇಲ್ಲ ಆಮೇಲೆ ತಿನ್ಕತ್ತೀರ, ಈಗ್ಲೇ ಮಾತಾಡಕತ್ತೇನ ಏನ್ ಕತೆ? ಫಸ್ಟ್ ಕೊಡ ಬಂದ್ ರೆಡಿ ಆಗಿದ್ದೀರಾ? ಆನೆ ಯಾಕವ ಹೊಸದೆಲ್ಲ ಊದೈತೆ ನೋವೈತೆ ಅಂತ ಕೆನ್ನ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹೋಗ್ಬಿಡೋದು, ನಾವು ಹೆಂಗಪ್ಪ ಕೇಳೋದು ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ನಿಮ್ಗೋಸ್ಕರನೇ ತಂದಿದೀನಿ, ಇಲ್ಲ ಮುಂದೆ ಕಿಟ್ಬಿಡ್ತೀನಿ. ಏನ್ ಕೊಡೋದೈತೋ ಮೊದ್ಲು ಕೊಟ್ಬಿಡು. ಕಬ್ಬು ಎಳ್ಳು ಎಲ್ಲಾನು ತಂದಿದೀನಿ, ಹೊಸಿ ಪೊಂಗಲ್ನು ತಂದಿದೀನಿ. ಕೊಟ್ಟು ಮಾತಾಡ ತಕಾಳಪ್ಪ, ಓಲಿ ಎತ್ತಾಗಿ ಒಳ್ಳೆ ಬಂಗಾರದಂಗೆ ಪೊಂಗಲ್ ಮಾಡ್ಕೊ ಬಂದಿದೀನಿ. ಬೋ ಚೆನ್ನಾಯ್ತೆ ಅಂತ ಎಲ್ಲ ಹೇಳೋರೆ. ಈಗ ತಂಗ್ಳು ತರಬಾರ್ದಲ್ವಾ, ಅದಕ್ಕೆ ಹೊಸಿ ಬಿಸಿದೆ ಮಾಡ್ಕೊಂಡ್ ತಂದಿವ್ನಿ. ಆಯ್ತಾ? ಆಮೇಲೆ ಈ ಕೊಬ್ಬು ಅಂತ ಮಾತಾಡ್ತಿರಲ್ಲ, ಈ ಕೊಬ್ಬು ಎಲ್ಲ ಈಗೆಲ್ಲ ಪ್ಯಾಸನ್ ನೋಡಿ ತಿನ್ನೋದು. ಈ ಹಾಲು ಕುಡಿಯೋದು ಪ್ಯಾಸನ್ ಆಗೋಯ್ತು ಪುಡಿಯತ್ತಾಗೋ. ಈಗ ಕತ್ತರಿಸಿ ಸಣ್ಣಕ್ಕೆ ಸೀಲ್ ಮಾಡಿ ಸೀಲ್ ಮಾಡಿ ತಿಂತಾರಲ್ಲ, ಅದಕ್ಕಿಂತ ಈ ಸಿಗದು ತಿನ್ನೋದೇ ಒಂದ್ ಚಂದ ಅಲ್ಲಣ್ಣ. ಅಯ್ಯೋ, ನೀ ಸಿಗದು ತಿನ್ನೋದು ಅಂತ ಹೇಳಿ ನಾನೀಗ ಹಸಿರು ಉದಿಸ್ಕೊಂಡಿದ್ದೆ ನೋಡಿ. ಅದಕ್ಕೆ ಈ ಪುಡಿ ಆರದ ಕತೆ. ಆದ್ರೂ ಅದೇ ಒಂದ್ ಮಜಾ ಅಲ್ಲಣ್ಣ. ಒಂದ್ ಟೈಮ್ ಅಲ್ಲಿ ಏನೋ ಹಾಕಲ್ಲ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ನೀನೀಗ ಸಿಪ್ಪೆ ಎಲ್ಲನೂ ತಗೊಂಡು ಅದ ಪೀಸ್ ಪೀಸ್ ಮಾಡ್ಕೊಂಡು ಒಂದ್ ಒಂದೂವರೆ ಎರಡು ಇಂಚಿಗೆ ಕಟ್ಕೊಂಡು ತಿನ್ಕೊಂಡೆ ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ನೀನು. ಮೊದ್ಲೆಲ್ಲವ ಯಾವ ಪೀಸು ಇಲ್ಲ ಎಂತದೂ ಇಲ್ಲ, ಹುಡ್ಕೊಳ್ಳೋದು ಅದೆಲ್ಲ ಜಗ್ದಾಕದ್ ಇದ್ರಲ್ಲೇ ಅಲ್ಲೇ ಅಲ್ಲಲ್ಲೇ ಜಗದಾಕ್ಬಿಡೋದು. ಅಲ್ಲ, ಈ ಉದ್ದಕ್ ಇರೋದಲ್ಲ ಅದನ್ನ ಮಂಡಿಗೆ ಹಾಕೊಂಡ್ ಹಂಗೆ ಮುರಿದ್ಬಿಟ್ಟು ಹಂಗೆ ತಿನ್ನದೆ ಅಲ್ಲಲ್ಲೇ ಕತ್ರಿಸಿ ಬಿಸಾಕದೆ ಜಲ್ ಜಲ್ಲೇನೆ ಬಾಯ್ಗೆ ಹಾಕೊಂಡು. ಆಮೇಲೆ ಈ ಬೆಳ್ ಬೆಳಿಗ್ಗೆ ಹೊತ್ತು ಅಲ್ಲೇ ಉಜ್ತಿರ್ಲಿಲ್ಲ, ಇವ್ ತಿಂದ್ಬಿಟ್ಟು ಅಲ್ಲಿ ಉಜ್ಜದೆ ಹತ್ತಿಗೆ ಇನ್ನದೇ ತಿಂದ್ಮೇಲೆ ಅಂತ ಹಂಗೆಲ್ಲ ಮಾಡೋರು. ಅಂದ್ರೆ ಅದು ಎಲ್ಲ ಕಡೆಗೆ ಹೋಯ್ತದಲ್ಲವ, ಭಾರಿ ಚೆನ್ನಾಗಿ ಕ್ಲೀನ್ ಮಾಡೋದು. ಅವತ್ತು ಹೇಳ್ತಾ ಇದ್ದೆ ಶಂಕರಣ್ಣನ ಕೈಲಿ, ಈ ಸೀಬೆ ಹಣ್ಣು ಕಬ್ಬು ಅಂದ್ರೆ ನನಗೆ ಭಾರಿ ಇಷ್ಟ, ಬಾಯು ಕ್ಲೀನ್ ಆಯ್ತದೆ, ಅಲ್ಲುಜ್ಜದಿರಲ್ಲ, ಅಲ್ಲುಜ್ಜದಿರೋದಿಲ್ಲ, ಒಳ್ಳೆ ಜ್ಯೂಸು ಸಿಗ್ತದೆ, ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಹಂಗೆ ಈಗ ಏನೇನೋ ಇತ್ತೀಚೆಗೆಲ್ಲವ ಶಂಕರಣ್ಣ, ಏನ್ ಹೊಸ ಹೊಸ ಹೊಸ ಹೊಸ ಟೆಕ್ನಾಲಜಿ ಎಷ್ಟು ಬಂದ್ಬಿಟ್ಟವ ಅಂತ ಅಂತ ಅಗ್ರಿಕಲ್ಚರ್ ಅಲ್ಲಿ. ಅದೇನು ಯಾವ್ದು ನೋಡೋದು, ಯಾವ್ದು ಬಿಡೋದು, ಯಾವ್ದು ಅಳವಡಿಕೆ ಮಾಡ್ಕೊಳ್ಳೋದು, ಯಾವ್ದು ಬಿಡೋದು ಅಂತ ಅನಿಸ್ತದೆ ನನಗೆ. ಅದು ಕೆಲವು ಸಲ ಹೆಂಗಾಗ್ಬಿಡ್ತದೆ ಗೊತ್ತಾಣಯ್ಯ, ಈಗ ಚಂದ್ರಕಾ ಅಲ್ಲಿ ಹೋಯ್ತಿರ್ತಾಳೆ ಅವಳಿಗೂ ಗೊತ್ತಿರ್ತದೆ. ಈ ಕೆಲವು ಸಂದರ್ಭದಲ್ಲಿ ಯಾವ್ದನ್ನ ನೀನ್ ಹೇಳ್ದಂಗೆ ಬಳಸದೆ ಒಂಥರ ಸಮಸ್ಯೆ ಆದ್ರೆ ತಿಳುವಳಿಕೆ ಇರಕಲ್ವಲ್ಲ. ಅದಕ್ಕೆ ಈಗ ನೀನು ಪೇಟೆ ಕಡೆ ಹೋಯ್ತಿರ್ತಿಲ್ಲವ, ಈಗ ಯಾವ್ಯಾವ್ದು ಹೊಸದ ಏನೇನು ಬಂದೈತೆ ಅದು ಗೊತ್ತಿರೋದ್ರ ಹೊಸಿ ನಮ್ಗೆ ಅರ್ಥ ಆಗಂಗ್ ಹೇಳ್ಕೊಡ್ಲಿ. ನಾನ್ ನೋಡಿರೋ ಹೊಸಿ ಭತ್ತ ಎಲ್ಲ ಕೊಯ್ಲ್ ಮಾಡ್ತಾರಲ್ಲಪ್ಪ, ಅದಕ್ಕೇನ ಮಿಷನ್ ಬಂದೈತೆ, ಕೈಲೆ ಮುಟ್ಟಂಗಿಲ್ಲ. ಹೌದು, ನೀಟಾಗಿ ಎಲ್ಲ ಮಿಷನ್ ಅಲ್ಲ ಎಲ್ಲ ರೆಡಿ ಮಾಡಿ ಬಿಟ್ಬಿಡ್ತಾರ ಅತ್ಲಾಗಿ, ಜಡಿನ ಮಾಡಿ ಬಿಸಾಕತ್ತಾಗಿ ಎಲ್ಲ ಮಾಡ್ತ. ನಾವ್ ಅದ್ನೇ ಮಾಡಿಸಿದ್ವಿ ಸರಿಯ, ಅದ್ನೇ ಮಾಡಿಸ್ತೋ. ಅದೇ ಅದ್ರ ತೊಂದ್ರೆ ಏನು ಅಂತ ಅಂತಂದ್ರೆ ಹುಲ್ ಸಿಗೋದಿಲ್ಲ ಅನ್ನೋ. ಯಾಕೆ ಇಲ್ಲೇ ನಮ್ಮ ಪದ್ಮಣ್ಣ ಅಂತ ಅನ್ಕೊಂಡು ಗದ್ದೆಲ್ಲ ಕುಯ್ದು ಇಟ್ಕೊಂಡವನೆ, ಈಗ ಮಿಷನ್ ಕೊಡಕ್ಕೆ ಭಯ ಆಯ್ತದ ಅವನ್ಗೆ. ಯಾಕೆಂತ ರಾಜಮುಂಡಿ ಬೆಳೆದಿರೋದು, ರಾಜಮುಂಡಿ ಬೆಳೆದಿರೋದು ಏನು ಒಂದು ಮೂರುವರೆ ನಾಲ್ಕಡಿ ಹುಲ್ಲೈತೆ, ಅಷ್ಟೊಂದು ವೇಸ್ಟ್ ಆಯ್ತದಲ್ಲ ಅಂತ ಕೊಡ್ತಾ ಇಲ್ಲ ಕಣ ಅಣ್ಣಯ್ಯ. ನಾನು ಈ ಜನ ಬೇರೆ ಸಿಗ್ತಾ ಇಲ್ಲ ಬಿಡಕ್ಕೆ ಅಂತ ಅಂತ ಅಂದೆ. ನೀನ್ ಯಾಕೆ ಯೋಚನೆ ಮಾಡ್ತೀಯ, ನಮ್ಮ ಚಂದ್ರಕ್ಕ ನಮ್ಮ ಶಂಕರಣ್ಣ ಎಲ್ಲ ಅವ್ರೆ ನಾವೆಲ್ಲ ಬಂದ್ಬಿಡ್ತೀವಿ, ಬೆಳಗ್ಗೆ ಒಂದು ಐದುವರೆಗೆ ಹೋಗ್ಬಿಟ್ರೆ ಒಂಬತ್ತು ಗಂಟೆ ಹೊತ್ತಿ ಮುಗಿದೋಗ್ತದೆ. ಆಮೇಲೆ ಇವೆಲ್ಲ ಸ್ವಲ್ಪ ತಂಪೊತ್ತಲ್ ಮಾಡ ಅಂತ ಕೆಲಸ, ಭತ್ತವೆಲ್ಲ ಅವಲ್ಲ ತಂಪೊತ್ತಲ್ ಮಾಡ್ಬಿಟ್ರೆ ಬಾರಿ ಬೇಗ ಬೇಗ ಸಾಕ್ತದೆ ಕೆಲಸ. ಮತ್ತೆ ಬೆಳಿಗ್ಗೆ ಅಲ್ವಾ, ಹೊತ್ತಂತೆ ಹೋದ್ರೆ ಕೆಲ್ಸ ಬೇಗ ಮುಗಿತದ. ಮತ್ತೆ ಈ ಜೋಳ ಎಲ್ಲ ಬಿಡಿಸ್ತಾರಲ್ಲಪ್ಪ, ಆ ಜೋಳ ದಿಂಡು ದಿಂಡೆ ಸಿಗಕಲ್ವಲ್ಲ ಕೈಗೆ. ಆ ಮುಂಚೆ ಇಲ್ಲವ ಒಲಿಗೆ ದಿಂಡೆ ಎಷ್ಟ್ ಚೆನ್ನಾಗಿ ಬಳಸಾರು ಅಂತೀರಾ, ಈಗ ಎಲ್ಲಿ ದಿಂಡು, ಅವು ಜೋಳ ನಂಗೆ ಉತ್ತರಿಸ್ಕೊಂಡು ಬರ್ತಾವತ್ಲಾಗಿ. ಅಲ್ಲ ಈಗ ನೋಡು, ಕೆಲವೊಂದ್ ಸಂದರ್ಭದಲ್ಲಿ ಈ ಯಾಂತ್ರಿಕತೆ ಬೇಕು ಅಂದ್ರೆ ಮಿಷಿನ್ ಗಳು ಬೇಕು. ಇನ್ ಈ ತರ ಎಲ್ಲ ಯೋಚನೆ ಮಾಡಿದಾಗ ಮಿಷಿನ್ ಯಾಕೆ ಹೋಗ್ಬೇಕು ಅಲ್ವಾ? ಇಲ್ಲಿ ಜನ ಸಿಗಾಕಲ್ಲ ಅಂತ ಮಿಷಿನ್ ಮರೆ ಹೋಯ್ತಿವಿ, ಅಲ್ಲಿ ನಮಗ್ ಬೇಕಾಗಿ ವಸ್ತು ಸಿಗಾಕಲ್ಲ ಅಂತ ಮಿಷಿನ್ ಬೇಡ ಅಂತ ಅಂತೀವಿ. ಈಗ ನೋಡು, ಮೊದ್ಲೆಲ್ಲವ ದಿಂಡು ನೀನ್ ಹೇಳ್ದಂಗೆ ಎಷ್ಟು ದಿಂಡು ಸಿಗೋದು, ಈಗೇನಿಲ್ಲ ಜೋಳ ಮುರಿ, ಈಗ ಜೋಳ ಮುರಿಯಂಗಿಲ್ಲ, ತಾನೇ ಮುರ್ಕೊಂಡು ಇದು ಪೂರ್ತಿ ಎಲ್ಲ ಜೋಳನ ಪೂರ್ತಿ ನಮ್ಮನ್ನ ಚೀಲಕ್ಕೆ ಹಾಕ ಮುಗೈತಪ್ಪ, ಆ ಲೆವೆಲ್ಗೆ ಬಂದೈತಿ ಈಗ. ಈಗ ನೀನ್ ಹೇಳ್ದಂಗೆ ಭತ್ತದಂಗೆ ಆಯ್ತು ಹುಲ್ಸಿಗಾಕಲ್ಲ, ಜೋಳನು ಹಿಂಗಾಯ್ತು ದಿನ ಸಿಗಾಕಲ್ಲ, ಹಿಂಗಾಗುತ್ತೆ. ಹೊಲದ ಕಡೆಗೆ ಹೋದ್ರೆ ಹೆಂಗಾಗ್ಬೇಕು ಗೊತ್ತಾ, ನಾವೀಗ ಒಂದ್ ಮೂರ್ ತಿಂಗಳ ಹಿಂದೆ ನೋಡಿರ್ತೀವಿ ಏನ ಬೆಳೆ ಜೋಳನ ರಾಗಿನ ಬೆಳೆದಿರ್ತೀವಿ, ಆಮೇಲೆ ಇನ್ನೊಂದ್ ಮೂರ್ ತಿಂಗಳಾದ್ರೆ ಏನ್ ಬೆಳೆದಿದ್ವಿ ಇಲ್ಲಿ ನಾವು, ಏನು ಕಾಣಲ್ವಲ್ಲ, ಜೋಳ ದಿಂಡ್ ಕಾಣಲ್ಲ, ಜೋಳ ಸೆಬ್ಬೆ ಕಾಣಲ್ಲ, ಏನ್ ಕಾಣೋದು, ಏನ್ ಅನ್ಕೊಳ್ಳೋದು. ಈಗೆಲ್ಲ ರೋಟ್ರಿ ಬಂದ್ಬಿಟ್ಟು ರೋಟ್ರಿ ಓಡಿಸ್ಬಿಟ್ಟು ಎಲ್ಲ ಮಣ್ಣೊಳಗೆ ಸರ್ಕೊಬಿಡ್ತದಲ್ಲ, ಒಂಥರ ಒಳ್ಳೇದೇ ಅದು, ಗೊಬ್ಬರ ಆಯ್ತದೆ. ಯಾಕೆಂತಂದ್ರೆ ಒಳ್ಳೆ ಗೊಬ್ಬರ ಆಯ್ತದೆ, ನಮ್ಮ ಮಣ್ಣಲ್ಲಿ ಬಂದಿದ್ದು ನಮ್ಮ ಮಣ್ಣಲ್ಲೇ ಉಕ್ಕತದೆ ಅಂತ ಹೇಳ್ಬಿಟ್ಟು. ಈಗ ಅದೇ ಗದ್ದೆ ಎಲ್ಲ ಕುಯ್ದಲ್ಲ ಶಂಕರಣ್ಣ, ಏನ್ ಹಾಕೋದು ಅಂತ ಯೋಚನೆ ಮಾಡಿದೆ, ಏನ್ ಕತೆ ನಿಂದು? ಈಗ ಏನು ಗುಟ್ಟನೆ ಬಿಟ್ಟು ಕೊಡಕಲ್ಲಪ್ಪ ಅಲ್ಲಿ ಗುಟ್ಟೆನ ಎಲ್ರಿಗೂ ಕಾಣಂಗೆ ಐತಿ ನನ್ ಗುಟ್ಟೆ ಅಂತದ್ರಲ್ಲಿ. ನಿನಗೆ ನನಗೊಂದು 15 ದಿನದಲ್ಲಿ ಹೇಳಿದ್ದೆ, ಪೇಟೆ ಕಡೆ ಹೋದಾಗ ಒಂದಿಷ್ಟು ಕಡಲೆ ಬೀಜ ತಂದ್ಕೊಡು, ಕಡಲೆ ಹಾಕೋಣ ಅಂತಿದ್ದೀನಿ, ಜೊತೆಗೆ ಯಾವ್ದಾದ್ರು ಒಂದೆರಡು ಈ ಕಾಳುಗಳನ್ನ ಏನಾದ್ರು ಕೊಡು ಅಂತ ಹೇಳಿದ್ದೆ, ನೀನು ಕಡಲೆ ಬೀಜ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಏನ್ ಮಾಡ್ತೀಯಪ್ಪ, ನಾನು ಕಡಲೆ ಬೆಳೆಯೋಣ ಅಂತಿದ್ದೀನಿ. ಕಡಲೆ ತರ್ಸ್ಕೊಡಂ ಬಿಡು, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಯೋಚನೆ ಮಾಡ್ಬೇಡ. ಈಗ ಅದ್ರಲ್ಲಿ ಎರಡ್ ತರ ಬೆಳೆ ಅಂತಿದ್ದೀನಿ ಚಂದ್ರಕ. ಈಗ ಒಂದು ಕಡ್ಲೆ ಕಾಯಿ ಹಾಕ್ಬೇಕು, ಇನ್ನೊಂದು ಸೊಪ್ಪು ಕಡ್ಲೆ ಬೆಳಿಬೇಕು. ಈಗ ನಾನು ಅದರ್ಧ ಇದರ್ಧ ಹಾಕಣ ಅಂತಿದ್ದೀನಿ, ಏನಂತ ಕಣೆ ಇದಕ್ಕೆ? ನೀನ್ ಇನ್ನೂ ಹಾಕದಲ್ಲ, ಈಗ ಅದೇ ಕಾಲ ಕಡ್ಲೆ ಕಾಲ್ ತಿನ್ನದೇ ಸೊಪ್ಪು ಆಗ್ತದೆ ಅಲ್ಲ, ಅದು ಏನಾಗ್ಬಿಡ್ತು ಗೊತ್ತಾ? ಹೊಸಿ ತಡ ಆಗ್ಬಿಡ್ತಣೆ, ಹಂಗಾಗಿ ನಾನು ಚೂರು ಮುಂದಕ್ಕೆ ಬಂದ ಅಷ್ಟೇ ನಾನು ಕೆಲಸ ಮಾಡೋದು. ಈಗ ಸೊಪ್ಪು ಕಡ್ಲೆ ಹಾಕಲ ಅಥವಾ ಕಡ್ಲೆ ಕಾಯಿಗೆ ಹಾಕಲ್ಲ, ಹೆಂಗ್ ಮಾಡ್ಲಿ ಅಂತವ? ಈಗ ಒಂದು ನಾನು ಬೇರೆ ಇನ್ನೊಂದು ಯೋಚನೆ ಮಾಡಿದೀನಿ ಶಂಕರಣ್ಣ, ನಾನು ಸ್ವಲ್ಪ ಬಾಳೆ ಹಾಕಣ ಅಂತ ಹೇಳ್ಬಿಟ್ಟು ಬಾಳೆ ಮೇಲೆ ನನಗೆ ಇದಾಗ್ಬಿಟ್ಟೈತೆ, ಮನ್ಸು ಬಂದ್ಬಿಟ್ಟೈತೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಅದೇನೋ ಇತ್ತೀಚೆಗೆ ಅದೇನೋ ಅಂಗಾಂಶ ಕೃಷಿ ಅಂತ ಹೇಳಿ ಅಂತಾರಲ್ಲಪ್ಪ, ಟಿಶ್ಯೂ ಕಲ್ಚರ್ ಅಂತ, ಅದು ಏನು ಸಿಕ್ಕಾಪಟ್ಟೆ ಒಳ್ಳೇದಂತದ್ದು. ಸಿಕ್ಕಾಪಟ್ಟೆ ಒಳ್ಳೇದು ಅಂತ ಅಂತ ಅಂದ್ರೆ ಏನೆಲ್ಲ ಒಂದೇ ತರಕ್ ಬತ್ತವಂತೆ, ಒಳ್ಳೆ ಅವಳಿ ಜವಳಿ ಮಕ್ಳಿದ್ದಂಗೆ, ಒಂದೇ ಒಂದ್ ಎಕರೆಗೆ ಹಾಕ್ಬಿಟ್ರೆ ಎಲ್ಲ ಒಂದೇ ಸಮಕ್ ಬತ್ತವಂತೆ. ಅದು ಆ ತರದ್ದು ಮಾಡೋರು ಅಂತ ಅದ ತಂದು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಒಟ್ಟಾರೆ ನೀನೀಗ ಈ ಸಲ ಬಾಳೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಮಾಡಿದೀನಿ. ಅದು ಏನು ಈ ಟಿಶು ಕಲ್ಚರ್ದ ಗೆಡ್ಡೆ ಎಲ್ಲಿ ಸಿಗ್ತದೆ ಕಂದ ತರದ, ಅದು ಹೆಂಗ್ ಮಾಡೋದು, ಏನ್ ಕತೆ ಅಂತವ? ಈಗ ಅದ್ ಹೆಂಗೆ ಅಂತ ಅಂದ್ರೆ, ಅದೇನ್ ನಾವ್ ಮೊದ್ಲೆಲ್ಲ ಕಂದ ಹಾಕ್ತಿದ್ವಲ್ಲಪ್ಪ, ಆತರ ಏನಲ್ಲ ಇದು, ಇದು ಎಲ್ಲ ಬರೀ ಲ್ಯಾಬ್ ಅಲ್ಲಿ ಮಾಡ್ತಾರಂತೆ ಲ್ಯಾಬ್ ಅಲ್ಲಿ. ಈಗ ಹೆಂಗೆ ಅಂತ ಅಂದ್ರೆ, ಇದ್ ಯಾಕೆ ಇದು ಬಂತು ಅಂತ ಹೇಳ್ತೀನಿ ಕೇಳು. ಇದ್ ಯಾಕೆ ಬಂತು ಅಂತ ಅಂದ್ರೆ, ಈಗ ಕೆಲವಕ್ಕೆ ಬೀಜಿಲ್ಲ, ಕೆಲವು ಬೆಳೆಗಳು ಕಾಡಲ್ಲಿ ಇಂತ ಕಡೆ ಇರ್ತಾವಲ್ಲ, ಆಮೇಲೆ ಅವು ಅಭಿವೃದ್ಧಿ ಆಗದ್ ಬಾರಿ ನಿಧಾನ, ಬಾರಿ ನಿಧಾನ, ನಿಧಾನ ಬೆಳವಣಿಗೆ ಆಯ್ತದೆ. ನೀನ್ ಹತ್ತು ಬೀಜ ಹತ್ತು ಹಾಕಿದ್ರೆ ಅಲ್ಲೊಂದ್ ಎರಡ ಮೂರ ಹುಟ್ಟಿರ್ತವೆ. ಅಂತ ಟೈಮಲ್ಲಿ ನಾವು ಬೀಜದ ಮೇಲೆ ಹೆಂಗೆ ಇದ್ ಮಾಡ್ಕೊಂಡಿರೋದು, ಅದಕ್ಕೆ ಈ ಟಿಶ್ಯೂ ಕಲ್ಚರ್ ಅಂತ ಕಣ್ಣು ಇಟ್ಕೊಬಿಟ್ಟವ್ರೆ. ಅದ್ ಹೆಂಗೆ ಅಂತ ಅಂದ್ರೆ, ಈಗ ಒಂದು ಗಿಡ ಇರ್ತದಲ್ಲ, ಆ ಗಿಡದ ಯಾವ್ದಾದ್ರು ಒಂದ್ ಅಂಗ, ನೀನ್ ಎಲೆನಾರು ತಗ, ಕಾಂಡನಾರು ತಗ, ಹೂನಾರು ತಗ, ಎಂತದ ಒಂದ್ ತಗೊಂಡು ಅದರಲ್ಲಿ ಜಾಸ್ತಿ ಜಾಸ್ತಿ ಜಾಸ್ತಿ ಗಿಡಗಳು ಮಾಡೋದು. ಅಂದ್ರೆ ಇದಕ್ಕೆ ಬೀಜವೇ ಬೇಡ, ಬೀಜವೇ ಬೇಡ, ಬೀಜವೇ ಇಲ್ದಾನೆ ಜಾಸ್ತಿ ಜಾಸ್ತಿ ಗಿಡ ಮಾಡೋದು. ಜಾಸ್ತಿ ಜಾಸ್ತಿ ಅಂತ ನಿಂಗೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಒಂದ್ ಎಕರೆಗೆ ಒಂದ್ ಸಾವಿರ ಬೇಕು ಅಂತ ಅಂದ್ರೆ, ಒಂದ್ ಸಾವಿರ ನೀನ್ ಆರ್ಡರ್ ಕೊಟ್ಬಿಟ್ರೆ ಮಾಡ್ಕೊಟ್ಬಿಡ್ತಾರೆ. ಅಂದ್ರೆ ಈಗ ಯಾವ್ದು ಚೆನ್ನಾಗಿ ಬಂದಿರ್ತದೆ ಅಂತದನ್ನ ನೋಡ್ಕೊಂಡು ಮಾಡ್ತಾರೆ ಅಂತ ಅನಿಸ್ತದೇನೋ ಮಾಡ್ತಾರೆ. ಆಮೇಲೆ ಅದು ಅದ್ ಯಾಕೆ ಅದ್ನೇ ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಒಂದು ಅದೇ ಈಗ ಯಾವ ಸಸ್ಯಗಳಲ್ಲಿ ಜಾಸ್ತಿ ವಂಶಾಭಿವೃದ್ಧಿ ಆಗೋದಿಲ್ವೋ ಅಂತದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬಹುದು ಅಂತ. ಆಮೇಲೆ ಇತ್ತೀಚೆಗೆಲ್ಲ ನಿನ್ಗೆ ಗೊತ್ತಲ್ಲಪ್ಪ, ರೋಗ ರುಜಿನ ಜಾಸ್ತಿ ಬೆಳೆ ತಗೊಂಡ್ರು ರೋಗ ರುಜಿನ. ಇವು ಈ ತರ ಈ ಟಿಶ್ಯೂ ಕಲ್ಚರ್ ಅಲ್ಲಿ ಮಾಡೋದ್ರಿಂದ ರೋಗ ರುಜಿನ ಬರೋದಿಲ್ವಂತೆ. ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಈ ದಾಳಿಂಬೆ ಐತಲ್ಲ ಸಿಕ್ಕಾಬಿಟ್ಟ ರೋಗ ಕಡಿಮೆನಾ ನೀನು, ಅದ್ ಹೆಂಗೆ ಅಂತ ಅಂದ್ರೆ ದಿವಸಕ್ಕೆ ಒಂದೊಂದ್ ಸ್ಪ್ರೇ ಮಾಡ್ಬೇಕು, ಅದಕ್ಕೆ ಔಷಧಿ ಹೊಡಿಯಲ್ಲ ಅಂತ ದಾಳಿಂಬೆ ಸಿಗಲ್ಲ, ಒಂದ್ ದಿವ್ಸ ಬಿಟ್ರೆ ಸಿಗೋದಿಲ್ಲ ಹಣ್ಣು. ಈ ತರದ ಪರಿಸ್ಥಿತಿ ಇರುವಾಗ ಅದಕ್ಕೆ ಸಿಕ್ಕಾಬಿಟ್ಟೆ, ಅದು ಈ ಗಿಡದ ಮೂಲಕನೆ ಬರೋದು, ಈ ಹಣ್ಣಿನ ಮೂಲಕನೆ ಬರೋದು, ಈ ತರದೆಲ್ಲ ಪ್ರಾಬ್ಲಮ್ ಆಯ್ತು ಅಂತ. ಅದಕ್ಕೆ ಇಂಥದನ್ನ ಮಾಡ್ತಾರಲ್ಲಿ ಟಿಶ್ಯೂ ಕಲ್ಚರ್ ಅಲ್ಲಿ ಮಾಡ್ಬಿಡ. ಅಂದ್ರೆ ನಿನ್ ಪ್ರಕಾರ ಈ ಅಂಗಾಂಶ ಕೃಷಿನಲ್ಲಿ ನಾವೇನಾದ್ರು ಬೆಳೆ ಬೆಳೆದ್ರೆ ರೋಗ ಕೀಟಗಳು ಬರೋದಿಲ್ಲ ಅಂತ ಏನ್ ಲಾಸ್ ಆಗಕ್ಕಿಲ್ಲ. ಈ ನಾವೊಂಥರ ವ್ಯಾಕ್ಸಿನ್ ತಗೊಂಡಂಗೆ ರೋಗ ಬರಕಲ್ಲ ಅಂತ, ರೋಗ ಬರೋದಿಲ್ಲ ಅಂತ ಅಂತ ದಾಳಿಂಬೆ ಆಗ್ಬೋದು ಬಾಳೆಲ್ ಮಾಡೋರು ಅಂತ. ಇದು ನಮ್ಗೆ ಬರೀ ದಾಳಿಂಬೆ ಮತ್ತೆ ಈ ಬಾಳೆ ಇವಿಷ್ಟೇ ಗೊತ್ತು, ಇದಲ್ದನೆ ಈ ಸುಮಾರು ಈ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲವ ಈ ಅಲಂಕಾರಿಕ ಸಸ್ಯಗಳು ಅಂತ ಮಾಡ್ತಾರ ನೋಡು, ಅಲಂಕಾರಿಕ ಸಸ್ಯಗಳು ಶೋ ಗಿಡಗಳು ಅಂತ ಹೇಳಿ. ಅವ್ ಯಾಕೆ ಶೋ ಕಾಣಿಸ್ತವೆ ಅಂತ ಅಂದ್ರೆ, ಅದ್ ಕಾರಣ ಇದೆ ಈ ಅಂಗಾಂಶ ಕೃಷಿನೇ. ಯಾಕೆ ಅಂತ ಅಂದ್ರೆ ಅದ್ ಹಿಂಗೆ ಕಾಣಬೇಕು, ಎರಡ್ ಗಿಡ ತಗೊಂಡೋಗ್ ನೆಟ್ರೆ ಅವ್ ಇಷ್ಟಿಷ್ಟೇ ಬರ್ಬೇಕು, ಅವಳ ಜವಳಿ ಮಕ್ಳಿದ್ದಂಗೆ ಹೇಳಿದ್ನಲ್ಲ ಎಲ್ಲ ಒಂದೇ ತರ ಬರ್ಬೇಕು. ಇದ ಜಾಸ್ತಿ ಅಂಗಾಂಶ ಕೃಷಿಯ ಅಲ್ಲಿ ಬಳಕೆ ಮಾಡ್ತಾರೆ. ಇಂದ ಮಾಸದಲ್ಲಿ ಆಲೂಗಡ್ಡೆ ಮಾಡ್ತಾರಲ್ಲ, ಅದೇನ ಕುಡಿಕಾಂಡ ಸಸಿ ಬೆಳೆಯೋದು, ಕುಡಿಕಾಂಡ ಸಸಿ ಅಂತ ಅದು ಅದೇ ಕಣಪ್ಪ, ಅದು ಅದೇ. ನೀನೇನ್ ಆಲೂಗಡ್ಡೆ ತಗೊಂಬ ಉತ್ತರಿಸು ಹಾಕು ಹೆಚ್ಚು ಅನ್ನಂಗಿಲ್ಲ, ನಿನಗೆ ರೆಡಿಮೇಡ್ ಗಿಡನೇ ಕೊಟ್ಬಿಡ್ತಾರೆ, ಗಿಡ ತಂದು ನೀನು ಇದ್ ಮಾಡ್ಕೊಳ್ಳೋದು. ಇದ್ ಯಾಕೆ ಮಾಡಿದ್ರು ಅಂತ ಅಂದ್ರೆ, ಮತ್ತೆ ಅಲ್ಲಿಗೆ ಬರ್ತೇನೆ, ಅದೇ ರೋಗ ಅಂಗಾಂಶ ಕೃಷಿ ಮಾಡ್ಕೊಳ್ಳೋದೇ. ಯಾಕೆ ಅಂತ ಅಂದ್ರೆ ಗೊತ್ತಲ್ಲ, ಇದು ಆಲೂಗಡ್ಡೆದು ಏನ್ ಪರಿಸ್ಥಿತಿ ಆಯ್ತು ಕಳೆದ ಹತ್ತು ವರ್ಷದಲ್ಲಿ, ನಮ್ ಜಿಲ್ಲೆಯಲ್ಲಿ ಏನಾಯ್ತು ಅಂತ ಗೊತ್ತಲ್ಲಪ್ಪ. ಈಗ ಇಡೀ ದೇಶದಲ್ಲಿ ಮುಂಗಾರು ಹಂಗಾಮ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಲೂಗಡ್ಡೆ ಬೆಳೆಯೋದು ಹಾಸನದಲ್ಲೇ, ಇನ್ನೆಲ್ಲೂ ಬೆಳೆಯೋದಿಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಬೆಳೆಯೋದಿಲ್ಲ. ಇವತ್ತು 60,000 ಹೆಕ್ಟೇರ್ ಇದ್ದಿದ್ದು 10,000 ಹೆಕ್ಟೇರ್ ಬಂದೈತೆ. ಅಂದ್ರೆ ಮುಂಗಾರಲ್ಲಿ ಬೆಳೆಯೋದು, ಮುಂಗಾರಲ್ಲಿ ಬೆಳೆಯೋದು. ಅದ್ ಯಾಕೆ ಆಗ್ತಿಲ್ಲ ಅಂತ ಅಂದ್ರೆ ಅವ್ರದೇನ್ ತಪ್ಪಲ್ಲ, ಯಾಕೆ ಆಗ್ತಾಗೆಲ್ಲ ರೋಗ ಬಂದ್ರೆ ಮತ್ತೆ ಇನ್ನೇನ್ ಬೆಳೆಯೋದು? ಈಗ ತಂತಂತ ಬರೀ ಲಾಸ್ ಮಾಡ್ಕೊಂಡಿನೋ ಅಂತಲ್ಲ ರೈತ ಅಂತ ಅಂದ್ರೆ ಲಾಭ ಆಗ್ತಾನೆ. ಹೌದು, ಏನ್ ತೀರಾ ಕಾರ್ ತಗೊಳ್ಳೋವಷ್ಟು, ಬಂಗ್ಲೆ ಕಟ್ಸ್ಕೊಳ್ಳೋವಷ್ಟು, ವಿಮಾನದಲ್ಲಿ ಓಡಾಡೋವಷ್ಟು ಬೇಡಪ್ಪ. ಜೀವನ ಮಾಡಕ್ಕೆ ಏನ್ ಬೇಕು ಅದ್ ಬೇಕಲ್ಲ, ಅದು ಇಲ್ಲ ಅಂತ ಅಂದ್ರಂಗೆ. ಅದಕ್ಕೆ ಅದಕ್ಕೋಸ್ಕರವ ಇದ್ರಲ್ಲೂ ಮಾಡ್ಬಿಟ್ಟವ್ರೆ, ಆಲೂಗಡ್ಡೆ ಮಾಡೋರೆ. ಈಗ ಅದು ರೋಗ ಬರಬಾರ್ದು ಅನ್ನೋದೇ ಮುಖ್ಯ ಉದ್ದೇಶ. ಮತ್ತೆ ನಮಗೇನ್ ಬಿತ್ತನೆ ಬೀಜ ಬೇಕು ಅದ್ ನಾವೇ ಉತ್ಪಾದನೆ ಮಾಡ್ಕೋಬೇಕು. ಎಲ್ಲಿಂದ ತರೋದು, ಎಲ್ಲಿಂದ ಬಿಡೋದು, ಅಲ್ಲಿಂದ ಯಾವ ರೋಗ ಇರ್ತದೋ ಯಾವ ಇರ್ತದೋ ಯಾರಿಗೆ ಗೊತ್ತಪ್ಪ? ಈ ಮನುಷ್ಯ ಮನುಷ್ಯರನ್ನೇ ನಂಬಂಗಿಲ್ಲ. ಅಂತದ್ರಲ್ಲಿ ಈ ಆಲೂಗಡ್ಡೆ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ನಂಬ್ಕೊಳ್ಳೋದಂಗ್ ನಾವು? ಯಾವ್ದ್ರಲ್ಲಿ ಏನಿರ್ತದೆ ಯಾರಿಗೆ ಗೊತ್ತು ಅಲ್ವಾ? ಆ ಕಾರಣಕ್ಕೆ ಈ ತರ ಮಾಡವ್ರೆ. ಆಮೇಲೆ ಇಳುವರಿ ಇಷ್ಟೇ ಬರ್ತದೆ ಅಂತ ಹೇಳ್ಬಿಡ್ತಾರ ಅವ್ರು. ಅಂದಾಜು ಅಂತಂದ್ರೆ ಅವೆಲ್ಲ ಒಂಥರ ಲೆಕ್ಕಾಚಾರ ಗ್ಯಾರಂಟಿ ಎಲ್ಲ ರೆಡಿ ಮಾಡ್ಕೊಟ್ಟಿರ್ತಾರಲ್ಲ, ರೆಡಿ ಮಾಡ್ಕೊಟ್ಟಿರ್ತಾರೆ, ಮತ್ತೆ ಸಂಶೋಧನೆ ಮಾಡಿರ್ತಾರಲ್ಲ, ಹಿಂಗೆ ಬರ್ಬೇಕು ಹಿಂಗೆ ಆಗ್ಬೇಕು ಅಂತ ಮಾಡಿರ್ತಾರಲ್ಲ, ಅದ್ರ ಪ್ರಕಾರ ಹಂಗ ಬರ್ತದೆ. ಆಮೇಲೆ ಈಗ ತಂದ್ ನೆಟ್ಬಿಟ್ರೆ ಬಾಳೆನು ಎಲ್ಲ ಒಂದೇ ಸರಿ ಕಟಾವಿಗೆ ಬರ್ಬೇಕು. ಇವತ್ತು 10 ಗೊನೆ ಬಂದು ಇನ್ನೊಂದ್ ವಾರ ಬಿಟ್ಕೊಂಡು 15 ಗೊನೆ, ಇನ್ನೊಂದ್ ವಾರ ಬಿಟ್ಕೊಂಡು 5 ಗೊನೆ, ಈ ತರ ಅಲ್ಲ, ಎಲ್ಲ ಒಂದೇ ಸರಿ ಬಂದ್ಬಿಡ್ತವೆ. ಬಂದ್ರೆ ಇಡೀ ತೋಟದಲ್ಲ ಒಂದೇ ಸಲವಾ? ಹೆಚ್ಚು ಕಮ್ಮಿ ಒಂದ್ 80% ಒಂದೇ ಸರಿ ಬಂದ್ಬಿಡ್ತವೆ. ಇದು ಹೆಂಗೆ ಅಂತ ಅಂದ್ರೆ ಒಂದೇ ಸರಿ ಮಾರಾಟ ಮಾಡಕ್ ಅನುಕೂಲ ಆಯ್ತದೆ, ಯಾಕಂದ್ರೆ ಇವತ್ತಿದ ರೇಟ್ ನಾಳೆ ಇರಕ್ಕಲ್ವಾ, ನಾಳೆ ಇದ್ ರೇಟ್ ನಡೆದಿರಕ್ಕಲ್ವಾ. ಎಲ್ಲ ಒಂದೇ ಸರಿ ಬಂತು ಅಂತ ಅಂದ್ರೆ ಏನ್ ರೇಟ್ ಇರ್ತದ ಅಲ್ಲಿ ಕೊಟ್ಬಿಡ್ಬೋದು. ಅಲ್ಲ, ಅಲ್ಲಿ ಇನ್ನೊಂದು ವಿಚಾರನ ನಾವು ಯೋಚನೆ ಮಾಡ್ಬೇಕು. ಈಗ ಒಂದ್ ಸ್ವಲ್ಪ ಸ್ವಲ್ಪ ಕಟಾವಿಗೆ ಬಂದ್ರೆ ಒಂದ್ ರೀತಿಲಿ ಅನುಕೂಲ, ಯಾಕೆ ಅಂತಂದ್ರೆ ಈಗ ನೀನ್ ಹೇಳ್ದಂಗೆ ರೇಟ್ ಒಂದೇ ಸಮಯ ಇರಕ್ಕಲ್ಲ, ವೇರಿಯೇಷನ್ ಆಯ್ತಾನೆ ಇರ್ತದೆ. ಹಂಗಾಗಿ ಇವತ್ತೊಂದು 20 ರೂಪಾಯಿ ಇತ್ತು ಅಂತ ಅನ್ಕ, ನಾಳೆಗೆ ಒಂದ್ 15 ರೂಪಾಯಿ ಬರ್ಬೋದು, ಇನ್ ನಾಡಿದ 25 ರೂಪಾಯಿ ಹೋಗ್ಬೋದು. ಹಾಗೇನೆ ನನಗ್ ನಾವು 20 ರೂಪಾಯಿ ಕೊಟ್ಬಿಟ್ರೆ ಇನ್ನೊಂದ್ ವಾರ ಬಿಟ್ಬಿಟ್ರು, ಅಯ್ಯೋ ರೇಟ್ ಜಾಸ್ತಿ ಆಯ್ತಲ್ಲ, ಹಿಂಗೆಲ್ಲ ಯೋಚನೆ ಬರ್ತದೆ. ಅಲ್ಲ, ನೀನ್ ಹೇಳ್ತಿರೋ ಸರಿ, ಒಂದೇ ಸಲ ಕಟಾವಿ ಬಂದಾಗ ಒಳ್ಳೆ ರೇಟ್ ಸಿಕ್ಬಿಟ್ರೆ ಅದ್ರಂತ ಖುಷಿನೇ ಬೇರೆ. ಈಗ ನೀನ್ ಹೇಳತ್ತರ ಆದ್ರೆ ಅದು ಒಳ್ಳೇದೇ ಶಂಕರಣ್ಣ, ಯಾರು ಬೇಡ ಅಂತ ಅಂತಾರೆ, ಯಾರು ಕೆಟ್ಟದ್ದು ಅಂತ ಅಂತ ಅಂತಾರೆ. ನಾವ್ ಹೇಳ್ದಂಗೆ ನಾವ್ ಅನ್ಕೊಂಡಂಗೆಲ್ಲ ಆಗ್ಬೇಕಲ್ಲ ಅದು. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳದಂಗೆ. ಈಗ ನಿಂತ 1 ಲಕ್ಷ ರೂಪಾಯಿ ಸಾಲ ಇಸ್ಕೊತೀನಿ ಅಂತ ಇಟ್ಕೊ, ನಾನು ಹೆಂಗಪ್ಪ ಕೊಡ್ಬೇಕು ನಿನ್ಗೆ? 1 ಲಕ್ಷ ಕೊಡ್ಬೇಕು ಒಂದೇ ಸರಿ? ಒಂದ್ಸರಿ 50, ಒಂದ್ಸರಿ 30, ಒಂದ್ಸರಿ 10, ಇನ್ನೊಂದ್ಸರಿ 5, ಇನ್ನೊಂದ್ಸರಿ 5 ಕೊಟ್ರೆ ನಿನ್ ಮನ್ಸಿಗೆ ಹೆಂಗಾಯ್ತದೆ? ಮನ್ಸಿಗೆಲ್ಲ ಇನ್ನೊಂದ್ಸಲ ಕೊಡಕ್ಕೆಲ್ಲ. ಆಮೇಲೆ ಯಾವಾಗವೆಲ್ಲ ಒಂಥರ ಒಳ್ಳೆಕೆ ಶಂಕರಣ್ಣ, ನಾವೆಲ್ಲಾದ್ನು ಈ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ ಈ ನೆಗೆಟಿವ್ ಆಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಇವತ್ತು ಪರಿಸ್ಥಿತಿ ನಮ್ ದೇಶದಲ್ಲ ಇಡೀ ಜಗತ್ತಿಂದ ಹೆಂಗಾಗೈತೆ ಅಂತ ಗೊತ್ತಲ್ಲ. ನೆಗೆಟಿವ್ ಅಂದ್ರೆ ಸಾಕು 4 ಜನ ಹಿಂದೆ ನಿಂತ್ಕೋತಾರೆ, ಆತರ ಆಗ್ಬಿಟ್ಟೈತೆ. ನೆಗೆಟಿವ್ ಅನ್ನೋದೇ ಬರಲೇಬಾರದು ಅನ್ನೋ ತರದಲ್ಲಿ ಆಗ್ಬಿಟ್ಟೈತೆ. ಈಗ ಹಂಗಾಗಿ ಈ ತರದವೆಲ್ಲ ಅನುಕೂಲ ಆಯ್ತವೆ, ಒಂದು ಕರೆಕ್ಟ್ ಆಗಿ ಬೆಳಿತವೆ, ಒಂದೇ ಟೈಮಿಗೆ ಬೆಳ್ಕೊಂಬತ್ತವೆ. ಆಮೇಲೆ ನಾವು ಕೂಡ ಅಂತ ಗೊಬ್ಬರ ನೀರು ಇವೆಲ್ಲ ಚೆನ್ನಾಗಿ ಸದ್ಬಳಕೆ ಮಾಡ್ಕೊತವೆ. ಈಗ ಬೇರೆವಾದ್ರೆ ಬೇರೆ ತರದವಾದ್ರೆ ಈಗ ನೋಡಿದ್ಯಲ್ಲ ನೀನೇ, ಈಗ 50 ಗಿಡ ಹಾಕಿದೀನಿ ನಾನು, ತೆಂಗಿನ ಗಿಡವ ಒಂದೊಂದರ ಆಗ್ತವೆ. ಇನ್ನೊಂದ್ ನಾನು ಹಾಕಿದ್ದಾಗ ಹೆಂಗಿತ್ತು ಇವತ್ತು ಹಂಗೆ ಐತೆ ಅಲ್ಲ, ಬೆಳವಣಿಗೆ ಇಲ್ಲ. ಹಂಗಾಗಿ ಕೊಟ್ಟರು ಬಿದ್ಬಿಟ್ಟು ಹಂಗ ನೋಡಿದ್ರೆ ಈ ತರದ್ದು ಈ ತರ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಇವ್ ಹೆಂಗೆ ಅಂತ ಅಂದ್ರೆ ಈ ಕೆಲವು ಸೀಸನ್ ಬರ ಅಂತ ಇರ್ತವೆ, ಗವರೆಕಾಯಿ ಆ ಟೈಮಲ್ಲಿ ಹಾಕಿದ್ರೆ ಮಾತ್ರ ಸೊಗಡು ಬರ್ತದೆ. ಇದು ಹಂಗಲ್ಲ, ನೀವು ವರ್ಷ ಪೂರ್ತಿ ಬೆಳ್ಕೋಬಹುದಲ್ಲ. ಈಗ ಕೃಷಿಕಲ್ಚರ್ ಅಂತ ಅಂದ್ರೆ ನೀನ್ ಯಾವಾಗ್ಲಾರು ಮೊಳಕೆ ಬರ್ಸ್ಕೋಬಹುದು, ಯಾವಾಗ್ಲಾರು ಚಿಗರು ಬರ್ಸ್ಕೋಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಅಂದ್ರೆ ನಮ್ಗೆ ಯಾವಾಗ ಬೇಕು ಹಾಗೆ ಬೆಳ್ಕೊಂಡು ಮಾಡ್ಕೋಬಹುದು ಅಂತ ಹೇಳ್ತೀಯ, ಮಾಡ್ಕೋಬಹುದು ಅಂತ. ಹಂಗೆ ಈ ತರದವೆಲ್ಲ ಸಿಕ್ಕಬಟ್ಟೆ ಬಂದ್ಬಿಟ್ಟವೆ ಟೆಕ್ನಾಲಜಿ ಶಂಕರಣ್ಣ. ನಾವು ನೋಡಿದ್ರೆ ಇನ್ನೂ ರಾಗಿ ಹುಳ್ಳಿ ಅವರೆಕಾಯಿ ಅಂತ ಅನ್ಕೊಂಡ್ ಕೂತಿದ್ವಿ. ಇಲ್ಲ, ನೀನ್ ಹೇಳದೇನು ಅಂತಂದ್ರೆ ಒಂದ್ ರೀತಿ ಒಳ್ಳೇದೇ ಅಂದ್ರೆ ತಿಳುವಳಿಕೆ ಇಲ್ವಲ್ರಪ್ಪ. ಹೆಂಗಾಯ್ತದೆ ಅಂದ್ರೆ ನಾವೇ ಪಿಲ್ಲನ್ ಮಾಡ್ಕೋಬಹುದು, ಇಂತ ಟೈಮಿಗೆ ಇಂಥದೇ ಮಾಡವ. ಹಿಂದಲ್ಲವ ನಮ್ಮ ತಾತ ಅಜ್ಜರೆಲ್ಲವ ಒಂದ್ ತೆಂಗಿನ ಗಿಡ ನೆಟ್ರೆ ನನ್ನ ಮಕ್ಕಳ ಕಾಲಕ್ಕೆ ನನ್ನ ಮೊಮ್ಮಕ್ಕಳ ಕಾಲಕ್ಕೆ ಅಂತ ಅಂತ ಅನ್ನೋರು. ಯಾಕಂದ್ರೆ ಯಾವಾಗ ಬರ್ತದ ಅವರೇ ಆಗ್ಲೇ ಸಾತ್ತಿರಾಗಿರ್ತಾರೆ. ತೆಂಗಿನ ಗಿಡ ನೆಟ್ರೆ ಇನ್ನ 10 ವರ್ಷಕ್ಕೆ ಫಸಲು ಕೊಡ್ತದೆ ಅಂತ ಅನ್ನೋರು. 10 ವರ್ಷವರೆಗೂ ನಾನು ಇರ್ತೀನ ಇಲ್ವೋ ಅಂತೋ ಅಂತ ಅನ್ನೋರು. ಈಗ ಇನ್ ಕೆಲವೇ ಶಂಕರಣ, ಉದಾಹರಣೆಗೆ ಜಾಯಿಕಾಯಿ ಬೆಣ್ಣೆ ಹಣ್ಣು, ಅವೊಂದ್ 7-8 ವರ್ಷ ಬೇಕು ನೀನು ಒಂದ್ ಗಿಡ ತಂದ್ಬಿಟ್ಟು ಬೀಜದಲ್ಲಿ ಗಿಡ ಮಾಡ್ಬಿಟ್ಟು ನೆಟ್ಕೋಬಿಟ್ರೆ 7-8 ವರ್ಷ ಬೇಕು. ಅಲ್ಲಿವರೆಗೂ ಯಾರಿರ್ತಾರೆ ಯಾರು ಬಿಡ್ತಾರೆ ಯಾರಿಗೆ ಗೊತ್ತು? ಅದೇ ಕಸಿ ಕಟ್ಟರವು ಗೋಟಿ ಕಟ್ಟರವು ತಂದ್ಬಿಟ್ರೆ ನಿಂಗೆ ಏನ್ 1.5-2 ವರ್ಷಕ್ಕೆ ಬಿಟ್ಬಿಡ್ತಾವಲ್ಲ. ಬೇಗ ಬೇಗ ಬರ್ತದೆ ಅಂತ, ಬೇಗ ಬೇಗ ಬರ್ತದೆ ಅಲ್ಲ. ಆಮೇಲೆ ಈ ತರ ಬೇಗ ಬರೋದ್ರಲ್ಲಿ ಈ ಪೌಷ್ಟಿಕಾಂಶ ಇರ್ತದೆ ಅಂತೀಯ? ಪೌಷ್ಟಿಕಾಂಶ ಅಂದ್ರೆ ಈಗ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಂತ ಹೆಂಗಾಯ್ತ ಶಂಕರ? ಆದ್ರೆ ನಾವೀಗ ಏನೋ ಒಂದ್ ಬೆಳಿತೀವಿ ಅಂತಂದ್ರೆ ನಾವ್ ಬೆಳೆಯ ಉದ್ದೇಶ ಏನು? ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಚೆನ್ನಾಗಿರೋದನ್ನ ನಾವು ಬೇರೆಯವ್ರಿಗೆ ಮಾರ್ಬೇಕು ಅಂತ. ಈಗ ಹೆಂಗೆ ಅಂತ ಅಂದ್ರೆ ಈಗ ಸಾವಯವ ಪದ್ಧತಿನಲ್ಲಿ, ಈ ನೈಸರ್ಗಿಕ ಪದ್ಧತಿನಲ್ಲಿ, ಅಥವಾ ಏನ್ ನಾಟಿ ಅಂತ ಹೇಳಿರ್ತದ, ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತಿರೋ ಜನಸಂಖ್ಯೆಗೆ ಸಾಲಕ್ಕಿಲ್ಲ. ಅದು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ನಾವು. ಹೌದೌದು, ಈಗ ಅಷ್ಟೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲಿ ತಂದು ಕೊಡ್ತೀಯಪ್ಪ? ಕೊಡಕ್ ಆಗಲ್ಲ. ಹೌದು, ಅದ್ ಕೊಡಕ್ಕಲ್ಲ ಅಂತಲೇ ಇಷ್ಟೆಲ್ಲ ಸಂಶೋಧನೆ ಮಾಡ್ತಿರೋದು. ಈ ಸರ್ಕಾರಕ್ಕೆ ದುಡ್ಡು ಜಾಸ್ತಿ ಆಗೈತೆ, ನೀವು ಸಂಶೋಧನೆ ಮಾಡಿ ಅದ್ ಮಾಡಿ ಇದ್ ಮಾಡಿ ಕಂಡ್ರಿ ಅಂತ ಹೇಳಿ. ಅಂದ್ರೆ ಇದು ಸರ್ಕಾರದ ನೀನ್ ಹೇಳ್ದಂಗೆ ಒಂದು ಒಳ್ಳೆ ಆಲೋಚನೆ. ರೈತರಿಗೆ ಹೊಸ ಹೊಸದು ಅಭಿವೃದ್ಧಿ ಆಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿ ಬೇಗ ಬೆಳೆ ಬರಲಿ, ಅವನಿಗೆ ಒಳ್ಳೆ ಆದಾಯ ಆಗ್ಲಿ, ಅವನು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದ್ಲಿ ಅಂತೇಳಿ ಮಾಡ್ತಾವ್ರೆ. ಅದ್ ಸರಿ ಅಣ್ಣ, ಈಗ ನೀನು ಹೆಂಗಿರು ಈಗ ಬಾಳೆ ಹಾಕ್ಬೇಕು ಅಂತಂದಲ್ವಾ? ಈಗ ಬಾಳೆ ಹಾಕಕ್ಕೆ ಏನು ಈಗ ಗುಂಡಿ ಎಲ್ಲ ಏನು ಇಟಾಚಿ ತೆಗಿಸ್ತೆ ಹೆಂಗೆ ಏನ್ ಕತೆ? ಈಗ ಅವೆಲ್ಲ ಗುಂಡಿ ಪಂಡಿ ಎಲ್ಲ ಇಲ್ಲ, ಹೋಗ್ಬಿಟ್ಟವೆಲ್ಲ ಹಳೆ ಕಾಲದವು. ಈಗ ಕಾವಲೆ ಹೊಡೆಯದಂತ ಈಗ ಕಾವಲೆ ಹೊಡೆಯದೆ ಎಷ್ಟೆಷ್ಟು ದೂರಕ್ ಬೇಕಷ್ಟು ಕಾಲ ಹೊಡ್ಕೊಂಡು ತಗೊಂಡೋಗ್ ತಗೊಂಡೋಗಿ ಗಿಡ ಇಟ್ಬಿಡೋದಲ್ಲಿ ಉದ್ದು ಕೊಡ್ಸಿರ್ತೀರಪ್ಪ ಗುಂಡಿ. ಈಗ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಒಂದು ನಾಲ್ಕಡೆ ಇದನ್ನ ಬಿಟ್ಟಿರ್ತೀನಿ ತನಕ, ಅಲ್ಲಿಂದಲ್ಗೆ ಗುಂಡಿ ಮತ್ತೆ ಅದಂಗೆ ಗ್ಯಾಪ್ ಇರ್ಬೇಕಾ, ಅದ್ ಮುಚ್ಬೇಕಾ ಹೆಂಗೆ ಅಂತ. ಈಗ ಅದು ಹೆಂಗೆ ಅಂತ ಶಂಕರಣ್ಣ, ಅದಕ್ಕೆ ಬೇರೆ ಬೇರೆ ತರದ್ ಹೇಳ್ತಾರೆ. ನಿಮ್ದು ಏನ್ ಈಗ ಈಗಾಗಲೇ ನಮ್ಮ ಚಂದ್ರಕ್ಕೆ ಹೇಳ್ತಿದ್ಲಪ್ಪ, ಜೋಳದ ಮಾತೆ ಅಂತವೆಲ್ಲ ಏನ್ ಏಟ್ ಸಿಗ್ತವೋ ದಂತಂದ್ರೊಳಗೆ ಹಾಕಿ ಚೆನ್ನಾಗಿ ಕರಿಕತ್ತದೆ ಅಂತಾರೆ. ಓ ಇದು ವಿಷಯ ಹಾಕ್ಬಿಡುದು. ಈ ಸೌದನೆ ತಗೊಂಡೋಗ್ ಹಾಕ್ತವ್ರೀಗ ಯಾಕೆ ಅಂತ ಅಂದ್ರೆ ಈ ಮರ ಎಲ್ಲ ಕಪಾತ್ ಮಾಡ್ತಾರಲ್ಲಪ್ಪ, ಸರ್ತಾರಲ್ಲ ಸರ್ತಾರಲ್ಲ, ಮೊದ್ಲು ನಾವು ನೀರೊಳಗೆ ಹಾಕೊಳಿವ ಆಯ್ತಾ. ಈ ನೀರೊಳನ ಎಲ್ಲ ಎಂತದ್ದು ಇಲ್ಲ, ಒಲೆ ಹುಡುಕ್ಬೇಕಾಯ್ತು ಸ್ವಲ್ಪ ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಮನೆ ಕಟ್ಟಿದ್ರೆ ಚೆನ್ನಾಗಿರೋದ, ಒಂದ್ ಒಲೆ ಕಟ್ಟ ಸ್ವಲ್ಪ ಇರ್ಲಿ ಯಾವ್ದು ಪೂಜೆ ಗೀಜೆ ಮಾಡ್ಬೇಕು ಆಲೋಚಕ್ಕೆ ಅಂತ ಅನ್ನೋ ಪರಿಸ್ಥಿತಿ ಬಂದೈತೆ ಆಯ್ತಾ. ಹಂಗಾಗಿ ಅವೆಲ್ಲ ಬಳಕೆ ಆಯ್ತಲ್ವಲ್ಲ, ಈಗ ಅಂತವೆಲ್ಲ ಸೌದೆ ಗುಂಡಿ ಒಳಗೆ ಹಾಕೋದು ಅಂತ ಹೇಳಿ ತಾಣ ಹಾಕ್ಬಿಡೋದು, ಅದೇ ಕಳ್ಕೊತದೆ, ಅದೇ ಗೊಬ್ಬರ ಆಯ್ತದೆ ಅಂತ ಹಾಕತ್ತದೆ. ಹಂಗೆ ಪೋಷಕಾಂಶ ಕಳ್ಕೊತದೆ. ಆಗ್ಲೇ ಹೇಳ್ತಿದ್ದಲ್ಲ ಯಾವ್ದೆಲ್ಲ ಚೆನ್ನಾಗಿರ್ತಾವ ಬಿಡ್ತಾವ ಮತ್ತೆ ಎಲ್ಲ ರಾಸಾಯನಿಕ ಅವು ಅಂತ ಅನ್ಕೊಂಡು ಈ ತರದ ಪದ್ಧತಿ ಮಾಡ್ಕೊಂಡು ಎಲ್ಲಾನು ಸಾವಯವದಲ್ಲೇ ಮಾಡಬಹುದಲ್ಲ. ಇದು ವಿಚಾರ ಚೆನ್ನಾಗೈತೆ. ಆಮೇಲೆ ಎಡೆಯ ನೋಡು, ಹಿಂಗೆ ಮಾತಾಡ್ತಾ ಮಾತಾಡ್ತಾ ಆ ಬಿಸಿ ಮಾಡ್ಕೊ ಬಂದಿದ್ದು ಪೊಂಗಲ್ ಏನಾಯ್ತೋ ಗೊತ್ತಿಲ್ಲ. ಈಗ ನಾನ್ ನೀನಂದಲ್ಲ ಅಂತ ಬಿಡಪ್ಪ, ಅವಳೆ ಹಂಗೆ ತಂದ್ರಕ್ಕಲ್ಲ ಹಾರ್ಟ್ ಬಾಕ್ಸ್ ಹಾಕ ಬಂದಿರ್ತಾಳೆ. ಈಗ ನಡೆಯತ್ಲಾಗ ಒಳಗಡೆ ಕುತ್ಕೊಂಡು ಆ ಪೊಂಗಲ್ ತಿನ್ನ, ಆಮೇಲೆ ಅದೇನೋ ಎಳ್ಳು ಬೆಲ್ಲ ಕೊಟ್ಟವಳಲ್ಲ ಅದನ್ನು ತಿನ್ನಂತೆ. ನಡ್ರಿ ನಡ್ರಿ ಒಳಗೆ ನಡ್ರಿ ಮತ್ತೆ. ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಚಂದ್ರಮ್ಮ ಹೆಚ್ಎಸ್. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಜಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.